ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡುವುದಕ್ಕೆ ನಿಜವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಮಿತ್ರರೇ. ಯಾಕಪ್ಪ ಅಂತಂದ್ರೆ ಈ ಒಂದು ಸಂಚಿಕೆ ಏನದಲ್ಲ, ಇದು ಬಹಳ ಮಹತ್ವದ ಸಂಚಿಕೆ ನಮ್ಮೆಲ್ಲರ ದೃಷ್ಟಿಯಿಂದ ಅನ್ನುವಂತಹ ಮಾತು ನಾನು ಹೇಳ್ತಾ ಇದ್ದೀನಿ. ನಾನು ಯಾಕೆ ಹಂಗ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣದ ಮತ್ತ ಈ ಕಾರಣ ಏನು ಅನ್ನೋದನ್ನ ತಾವು ಈಗಾಗಲೇ ಊಹೆ ಮಾಡಿಕೊಂಡಿರಬಹುದು. ಕೆಲವರಾದರೂ ಮಾಡಿಕೊಂಡಿರ್ತೀರಿ. ನಾನು ಈ ಮಾತನ್ನ ಹೇಳ್ತಾ ಇರುವಂತಹ ಸಂದರ್ಭದೊಳಗೆ ಮುಂದಿನ ಮುಂಗಾರು ನಮ್ದು ಯಾವ ರೀತಿ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆ ನೀವು ಹೇಳ್ತೀರಿ ಅಂತೇಳಿ ನೀವು ಅನ್ಕೊಂಡಿದ್ರೆ ಅದು ನೂರಕ್ಕೆ ನೂರರಷ್ಟು ಕರೆಕ್ಟ್ ಅಂತ ಹೇಳ್ಬಹುದು. ಹೌದು ಆತ್ಮೀಯರೇ, ನಾನು ಮುಂದಿನ ಬರುವಂತಹ ಏನು ಮುಂಗಾರದ ಜೂನ್ದಿಂದ ಸೆಪ್ಟೆಂಬರ್ ತನಕ ಇರುವಂತಹ ಮಳೆಗಾಲ, ಈ ಮಳೆಗಾಲ ಈ ಸಲ ಹೆಂಗಿರಬಹುದಾಗ್ಯದ ಅನ್ನುವಂತಹ ಮುನ್ಸೂಚನೆಯನ್ನ ನಾನು ತಮಗ ಇವತ್ತಿನ ಕಾರ್ಯಕ್ರಮದೊಳಗೆ ಹೇಳ್ತಾ ಇದ್ದೀನಿ. ಹೇಳುವಂತಹದ್ದೊಂದು, ಆಮೇಲೆ ಅದು ಯಾವ ರೀತಿ ಆಗ್ತದ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಇರುವಂತದ್ದು. ಈಗಾಗಲೇ ನಾನು ಬಹಳ ಸಂತೋಷ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿನಿ. ಯಾಕೆ ಸಂತೋಷ ಅಂತಂದ್ರೆ ನಮ್ಮ ಮುಂಗಾರು ಬಹಳ ಉತ್ತಮವಾಗಿರುವಂತಹ ಮುಂಗಾರನ್ನ ನಾವು ಈ ಸಲ ಪಡಿತಾ ಇದ್ದೀವಿ ಅನ್ನೋದಕ್ಕೆ ಖುಷಿ ಆಗ್ತಾ ಇದೆ. ಆ ಖುಷಿಯನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ನಾನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದೇನೆ. ಭಾರತೀಯ ಹವಾಮಾನ ಇಲಾಖೆಯವರು ಕಳೆದ ವಾರ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ, 2025 ಮುಂಗಾರು ಯಾವ ರೀತಿ ಇರಬಹುದು ಅಂತೇಳಿ ಒಂದು ವಿಸ್ತೃತವಾದಂತಹ ಮುನ್ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ. ಆದ್ಮೇಲೆ ಪ್ರತಿ ವರ್ಷ ನಮಗೆ 870 ಮಿಲಿಮೀಟರ್ನಷ್ಟು ಮಳೆ, ಅಂದ್ರೆ 87 ಸೆಂಟಿಮೀಟರ್ನಷ್ಟು ಮಳೆ ಪ್ರತಿ ವರ್ಷ ಸಾಮಾನ್ಯವಾಗಿ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲಾಖೆ ಕೂಡ ಆ ಒಂದು ಅಂಕಿಯನ್ನ ಹೇಳ್ತದೆ. ಇದು 50 ವರ್ಷಗಳ ಒಂದು ಅಂಕಿ ಸಂಖ್ಯೆ ದಾಖಲೆ ಅಂತ ಹೇಳ್ಬಹುದು. 1971 2020 ತನಕ ಏನು 50 ವರ್ಷಗಳು ಬರ್ತಾವ, ಈ 50 ವರ್ಷಗಳ ಸರಾಸರಿ ಏನದ ಅದು 87 ಸೆಂಟಿಮೀಟರ್ನಷ್ಟು ಸರಾಸರಿ ಇದೆ, 870 ಮಿಲಿಮೀಟರ್ನಷ್ಟು ಅಷ್ಟು ಮಳೆಯನ್ನ ನಮ್ಮ ದೇಶ ಪಡೆಯುವಂತಹದ್ದು. ಈ ವರ್ಷ ಮುನ್ಸೂಚನೆ ಏನಿದೆ ಅಂತಂದ್ರೆ ಈ ಸಲ ಮುನ್ಸೂಚನೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಪಡೀತಾ ಇದ್ದೀವಿ. ಗಮನಿಸಿರಿ, ಇನ್ನೊಂದ್ಸಲ ಕೇಳ್ರಿ, ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ವರ್ಷ ಪಡೀತಾ ಇದ್ದೀವಿ. ಸಾಮಾನ್ಯ ಮಳೆ ಅಂತಂದ್ರೆ 96% ಈ ವ್ಯಾಪ್ತಿಯೊಳಗೆ ಇರ್ತದ, ಅದು ತಮಗೆ ಗೊತ್ತಿರುವಂತದ್ದು. ಆದ್ರೆ ಈ ವರ್ಷ ಎಷ್ಟಾಗ್ತಾ ಇದೆ ಅಂತಂದ್ರೆ 105% ಮಳೆಯನ್ನ ನಾವು ಪಡೀತಾ ಇದ್ದೀವಿ. ಬಹುತೇಕ ದೇಶದ ಎಲ್ಲ ಭಾಗಗಳು ಈ ವರ್ಷ 105% ಮಳೆಯನ್ನ ಪಡೀತಾ ಇದ್ದಾವ. ಇದರೊಳಗೆ 5% ಹೆಚ್ಚಾಗಬಹುದು, ಕಡಿಮೆ ಆಗಬಹುದು, ಆದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ವರ್ಷ ಪಡೀತಾ ಇದ್ದೀವಿ. ಅಂತಂದ್ರೆ ಸಾಮಾನ್ಯ ಮಳೆ 87 ಸೆಂಟಿಮೀಟರ್, 870 ಮಿಲಿಮೀಟರ್, ಇದಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಈ ಸಲ ಪಡೀತಾ ಇದ್ದೀವಿ. ಈಗ ಮುನ್ಸೂಚನೆ ಮಾಡುವಂತಹ ಸಂದರ್ಭದೊಳಗೆ ಇಲಾಖೆಯವರು ಕೊರತೆ ಮಳೆ ಆಯ್ತಪ್ಪ ಅಂತಂದ್ರೆ ಅದರ ಮುನ್ಸೂಚನೆ ಅಂಕಿ ಸಂಖ್ಯೆಗಳೇ ಅಷ್ಟಿರ್ತದ, ಸಾಮಾನ್ಯ ಇತ್ತು ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅದರ ಒಂದು ಸೂಚನೆ ಅಂಕಿ ಸಂಖ್ಯೆಗಳೇ ಎಷ್ಟಿರ್ತಾವ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನ ಕೇಳಿದ್ರೆ ತಮಗೆ ಈ ವರ್ಷ ನಾವು ಯಾವ ರೀತಿ ಮಳೆ ಪಡಿಬಹುದು ಅನ್ನೋದು ಗೊತ್ತಾಗ್ತದೆ. ಈಗ ಕೊರತೆ ಮಳೆ ಅನ್ನುವಂಥದ್ದು ಎಷ್ಟಿರ್ತದ ಅಂತಂದ್ರೆ 90% ಕಡಿಮೆ ಆದ್ರೆ ಅದು ಕೊರತೆ ಮಳೆ ಅನಿಸುತ್ತದ. ಅದರ ಪ್ರಮಾಣ ಅಂದ್ರೆ ಅದರ ಮುನ್ಸೂಚನೆ ಎಷ್ಟದ ಅಂತಂದ್ರೆ ಕೇವಲ 2% ಅಂತಂದ್ರೆ ಕೊರತೆ ಆಗಂಗಿಲ್ಲ ಅಂತೇಳಿ. ಆಮೇಲೆ ಮುಂದಿನ ಏನಪ್ಪಾ ಅಂತಂದ್ರೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಎಷ್ಟಿರ್ತದ ಅಂತಂದ್ರೆ 90-95% ಮಳೆ ಆಯ್ತು ಅಂತಂದ್ರೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಅನ್ನುವಂಥದ್ದು. ಇದರ ಒಂದು ಸಾಧ್ಯಾಸಾಧ್ಯತೆ ಎಷ್ಟು ಅಂತಂದ್ರೆ 9% ಅಂದ್ರೆ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗುವಂತ ಚಾನ್ಸ್ ಕೂಡ ಬಹಳಷ್ಟು ಕಡಿಮೆ ಇದೆ ಅನ್ನುವಂತ ಮಾತು ಇಲ್ಲಿ ನಿಮಗೆ ಗೊತ್ತಾಗ್ತದೆ. ಇನ್ನು ಸಾಮಾನ್ಯ ಮಳೆ ಈಗಾಗಲೇ ನಾನು ಹೇಳಿದೆ 96% ಆಗುವಂತ ಒಂದು ಸಾಧ್ಯತೆ, ಇದು ಸಾಮಾನ್ಯ ಮಳೆ ಅಂತೇಳಿ ಅನಿಸುತ್ತದೆ. ಇದರ ಸಾಧ್ಯಾಸಾಧ್ಯತೆ ಎಷ್ಟದ ಅಂತಂದ್ರೆ 30% ಅಂತಂದ್ರೆ ಸಾಮಾನ್ಯ ಮಳೆ ಆಗೇ ಆಗ್ತದ, ಆದ್ರೆ ಅದ್ರ ಮುಂದಿನ ಒಂದು ಏನು ಹಂತ ಅಂತಂದ್ರೆ ಹೆಚ್ಚಿಗೆ ಕೂಡ ಆಗಬಹುದು ಅನ್ನುವಂಥದ್ದು ಇಲ್ಲಿ ವಿಧಿತ ಆಗ್ತದೆ. ಸಾಮಾನ್ಯ ಮಳೆ ಆಗುವಂತಹ ಶೇಕಡಾವಾರು ಪ್ರಮಾಣ ಅಂತಂದ್ರೆ 30%. ಇನ್ನು ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗುವಂತಹದ್ದು ಈ ಸಲ ಎಷ್ಟು ಹೇಳಿದ್ದಾರೆ, 105% ಇಷ್ಟು ಮಳೆ ಆಗಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯ ವ್ಯಾಪ್ತಿ ಏನು ಅಂತಂದ್ರೆ 105-110%. ಇದರ ಒಂದು ಸಾಧ್ಯ ಸಾಧ್ಯತೆ ಎಷ್ಟದ ಅಂತಂದ್ರೆ ಶೇಕಡಾ 33%. ಇನ್ನೊಂದ್ಸಲ ಗಮನಿಸ್ರಿ, ಶೇಕಡಾ 33% ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗುವಂತದ್ದು. ಅಂದ್ರ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನು, ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಸಾಕಷ್ಟು ಪ್ರಮಾಣದೊಳಗ ಅದ ಅಂತೇಳಿ. ಇನ್ನ ಅಧಿಕ ಮಳೆ ಅನ್ನುವಂತಹ ಒಂದು ಕ್ಯಾಟಗರಿ ಕೂಡ ಅದ. ಅಧಿಕ ಮಳೆ ಅಂತಂದ್ರೆ ಎಷ್ಟಾಗ್ತದ, ಶೇಕಡಾ 110%ಕ್ಕಿಂತ ಹೆಚ್ಚಾಯ್ತು ಅಂತಂದ್ರ ಅದು ಅಧಿಕ ಮಳೆ ಅಂತೇಳಿ ಅನಿಸುತ್ತದ. ಅದರ ಒಂದು ಪ್ರಮಾಣ ಎಷ್ಟದ ಅಂತಂದ್ರ ಶೇಕಡಾ 26%. ಅಂದ್ರೆ ಶೇಕಡಾ 26% ಅಧಿಕ ಮಳೆ ಆಗುವಂತಹ ಚಾನ್ಸಸ್ ಅದಾವ ಅಂತಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಹಂಗಾಗಿ ಈ ಸಲ ನಮಗ ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆಗಳು ಎಷ್ಟದಾವ, ಸಾಮಾನ್ಯ ಮಳೆ ಅದಕ್ಕಿಂತ ಹೆಚ್ಚು ಅದೊಂದು ಕೂಡಿಸ್ರಿ, ಆಮೇಲೆ ಅಧಿಕ ಮಳೆ ಅದೊಂದು ಕೂಡಿಸಿದ್ರೆ ಎರಡು ಕೂಡಿಸಿದ್ರೆ ಎಷ್ಟಾಗ್ತದ, 33+26 ಎರಡು ಕೂಡಿ ಶೇಕಡಾ 59%ರಷ್ಟು ಹೆಚ್ಚಿನ ಒಂದು ಮಳೆ ಆಗುವಂತಹ ಸಾಧ್ಯತೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅಂದ್ರ ಈ ಸಲ ಉತ್ತಮ ಅನ್ನುವಂತಹ ಒಂದು ಮುಂಗಾರನ್ನ ನಾವು ಈ ವರ್ಷ ನೋಡಬಹುದು. ಅದಕ್ಕೆ ನಾವು ಸಮಾಧಾನಕ ಬಹಳಷ್ಟು ಖುಷಿ ಪಡಬೇಕಾಗಿದೆ. ನಾವು ಹಿಂದಿನ ದಿನಗಳಲ್ಲಿ ಮಳೆ ಇಲ್ಲ ಅನ್ನುವಂತಹ ಒಂದು ಸಂದರ್ಭದೊಳಗ ಏನೇನು ಅನುಭವಿಸಿದ್ವಿ, ಅಂತ ಅನುಭವಗಳ ಪಾಠದ ಆಧಾರದ ಮೇಲೆ ಈಗೇನು ನಮಗ ಒಂದು ದೊಡ್ಡ ಅವಕಾಶ ಇದೆ ಇವತ್ತಿನ ಸಂದರ್ಭದೊಳಗ, ಈ ಒಂದು ಅವಕಾಶವನ್ನ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರದ ಜೊತೆಗೆ ನಾವು ಯೋಜನೆಯನ್ನ ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ನಮ್ಮ ಮನ್ಸೂನ್, ತಮಗೆಲ್ಲ ಗೊತ್ತಿರುವಂಗ ವಿಶ್ವದ ಅನೇಕ ವಾತಾವರಣದ ವಿದ್ಯಮಾನಗಳ ಮೇಲೆ ಅವಲಂಬಿತ ಆಗಿರ್ತದ ಅನ್ನುವಂತಹ ಒಂದು ವಿಚಾರ ತಮಗ ಗೊತ್ತದ. ಅನೇಕ ವಿದ್ಯಮಾನಗಳದಾವ, ಅದರೊಳಗ ಪ್ರಮುಖವಾದಂತಹ ವಿದ್ಯಮಾನಗಳು, ಪ್ರಮುಖವಾದಂತಹ ಸಂಗತಿಗಳ ಬಗ್ಗೆ ನಾವು ಮತ್ತೊಮ್ಮೆ ಇವತ್ತ ಕಣ್ಣಾಡಿಸೋಣ. ಅವು ಯಾವ ರೀತಿ ನಮ್ಮ ಮಾನ್ಸೂನ್ ಮುಂಗಾರು ಈ ಸಲ ಏನು ಮುನ್ಸೂಚನೆ ನೀಡಿದ್ದಾರೆ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು, ಅದು ಯಾಕೆ ಈ ರೀತಿ ಈ ಸಲ ನಮಗೆ ಹೆಚ್ಚಿನ ಮಳೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಾಕ್ಷಿಯಾಗಿ ನಿಲ್ತವ. ಒಂದೇದ್ ಹೇಳಬೇಕು ಅಂತಂದ್ರೆ ಎಲ್ನಿನೋ ಅನ್ನುವಂತಹ ಒಂದು ಏನು ವಿದ್ಯಮಾನ ಇದೆ, ಅದರ ವಿಚಾರವಾಗಿ ಸಾಕಷ್ಟು ಸಲ ನಾವು ಪ್ರಸ್ತಾಪ ಮಾಡಿದ್ದೀವಿ. ಎಲ್ನಿನೋ ಅನ್ನುವಂತಹದ್ದು ಶಾಂತ ಮಹಾಸಾಗರದೊಳಗ ಭೂಮಧ್ಯ ರೇಖೆಯ ಸಮೀಪ ಏನು ಅಮೆರಿಕ ಬರ್ತದ, ಅಮೆರಿಕ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿ ಒಂದು ಬಿಸಿನೀರಿನ ಪ್ರವಾಹ ಉಂಟಾಗ್ತದೆ. ಈ ಬಿಸಿನೀರಿನ ಪ್ರವಾಹ ಉಂಟಾಯಿತು ಅಂತಂದ್ರೆ, ಅದು ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮ ಮುಂಗಾರಿನ ಮೇಲೆ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮ ಆಗ್ತದೆ. ಅಂದ್ರೆ ಅದು ಎಲ್ಲಿನೋ ಕ್ರಿಯಾಶೀಲ ಆಯಿತು ಅಂತಂದ್ರೆ ಮುಂಗಾರಿನೊಳಗೆ ಇರುವಂತಹ ಏನು ತೇವಾಂಶ ಇರ್ತದ, ನೀರಿನ ಅಂಶ ಏನಿರ್ತದ, ಅದನ್ನೆಲ್ಲ ಸಂಪೂರ್ಣವಾಗಿ ಆ ಎಲ್ನಿನೋ ಹೀರ್ಕೊಂಡು ನಮಗ ಬರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಆದ್ರೆ ಎಲ್ನಿನೋ ಮೇಲೆ ನಮ್ಮ ವಿಜ್ಞಾನಿಗಳು ಯಾವತ್ತು 24 ತಾಸು 365 ದಿವಸ ಕಣ್ಣಿಟ್ಟಿರ್ತಾರ, ಅಲ್ಲಿ ಏನ್ ನಡೆದ ಅನ್ನುವಂತಹ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ. ಈ ಸಲ ಎಲ್ನಿನೋ ತಟಸ್ಥವಾಗಿ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಕ್ರಿಯಾಶೀಲ ಆಗಿಲ್ಲ, ಸುಮ್ಮ ಆರಾಮ ಮಲ್ಕೊಂಡ್ಬಿಟ್ಟದ ಅದು. ಹಿಂಗಾಗಿ ಏನಪ್ಪಾ ಅಂತಂದ್ರೆ ಈ ಸಲ ನಮ್ಮ ಮುಂಗಾರು ಉತ್ತಮವಾಗಿರ್ತದ ಅನ್ನೋದಕ್ಕೆ ಪ್ರಬಲವಾದಂತಹ ಒಂದು ಸಾಕ್ಷಿ ಅಂತ ಹೇಳಿ ಹೇಳಬಹುದು. ಅದು ಸಂಪೂರ್ಣವಾಗಿ ಈ ಮುಂಗಾರು ಏನು ಅವಧಿ ಇರ್ತದ, ಆ ಮುಂಗಾರು ಪೂರ್ತಿ ಅವಧಿ ಎಲ್ಲಿನೋ ತಟಸ್ಥವಾಗಿ ಉಳಿಯುವಂತಹ ಸಾಧ್ಯತೆಗಳು ಸಾಕಷ್ಟು ಅದಾವ ಅನ್ನೋದು ನಮಗೆಲ್ಲರಿಗೂ ಸಮಾಧಾನ ನೀಡುವಂತಹ ಒಂದು ವಿಷಯ ಆಗಬೇಕು ಅಂತೇಳಿ. ಇನ್ನ ಎಲ್ನಿನೋ ವಿರುದ್ಧವಾದಂತಹ ಇನ್ನೊಂದು ವಿದ್ಯಮಾನ ಇದೆ, ಅದರ ಬಗ್ಗೆ ಕೂಡ ನಾವು ಹೇಳಿವಿ. ಲಾನಿನಾ ಅನ್ನುವ ಲಾನಿನಾ ಅಂತಂದ್ರೆ ಏನು, ಇದು ತಂಪು ನೀರಿನ ಪ್ರವಾಹ. ಅಂದ್ರ ಅಲ್ಲಿಯ ಉಷ್ಣತೆ, ಅಂದ್ರೆ ಶಾಂತ ಮಹಾಸಾಗರದೊಳಗ ಭೂಮಧ್ಯರೇಖೆಯ ಹತ್ರ ಏನು ಪ್ರವಾಹ ಇರ್ತದ, ಅದರ ಉಷ್ಣತೆ ಏನಿರ್ತದ ಅದು ಕಡಿಮೆ ಆಗ್ತದ ಅನ್ನುವಂಥದ್ದು. ಒಂದ್ ವೇಳೆ ಅಲ್ಲಿಯ ಸಂದರ್ಭದೊಳಗ ಲಾನಿನಾ ಅನ್ನುವಂಥದ್ದು ಕ್ರಿಯಾಶೀಲ ಆಯಿತು ಅಂತಂದ್ರ ನಮ್ಮ ಮುಂಗಾರಿನ ಮೇಲೆ ಧನಾತ್ಮಕವಾದಂತಹ ಒಂದು ಪರಿಣಾಮ ಬೀರುತ್ತದ, ಅದರಿಂದಾಗಿ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದೊಳಗ ಮಳೆ ಆಗ್ತದ ಅಂತೇಳಿ. ಲಾನಿನಾ ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮಗೆ ವರ ಇದ್ದಂಗ ಅದು. ಹಿಂಗಾಗಿ ಲಾನಿನಾ ಕ್ರಿಯಾಶೀಲ ಆಗಲಿ ಅಂತೇಳಿ ನಾವು ಯಾವತ್ತು ಪ್ರಾರ್ಥನೆ ಮಾಡಿಕೊಳ್ತಾ ಇರಬೇಕು. ಅದೇ ರೀತಿಯಾಗಿ ಈಗ ಏನಾಗ್ಯದ ಅಂತಂದ್ರೆ ಲಾನಿನಾ ಅಲ್ಲಿ ಕ್ರಿಯಾಶೀಲ ಇರಲಿಕ್ಕಿಲ್ಲ, ಆದ್ರೆ ಈಗ ಸದ್ಯಕ್ಕೆ ಲಾನಿನಾ ಇರುವಾಗ ಏನು ಪರಿಸ್ಥಿತಿಗಳು ಇರ್ತಾವಲ್ಲ ಅಂತಹ ಪರಿಸ್ಥಿತಿಗಳು ಈಗ ಸದ್ಯಕ್ಕೆ ಅಲ್ಲಿ ಅದಾವ ಶಾಂತ ಮಹಾಸಾಗರದೊಳಗ ಅನ್ನುವಂತಹ ವಿಚಾರವನ್ನ ತಜ್ಞರು ಕಂಡುಕೊಂಡಿದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಹಿಂಗಾಗಿ ನಾವೇನು ಅನ್ಕೊಳ್ಬಹುದು ಅಂತಂದ್ರೆ ಈ ಸಲ ಮುಂಗಾರು ಉತ್ತಮವಾಗಿ ಇರ್ತದ ಅನ್ನುವಂಥದ್ದು. ಈ ಲಾನಿನಾದಂತಹ ಏನು ಸನ್ನಿವೇಶಗಳದಾವಲ್ಲ, ಇದು ಸಂಪೂರ್ಣವಾಗಿ ಈ ಒಂದು 4 ತಿಂಗಳು ಅಂದ್ರ ಮುಂಗಾರಿನ ಸಮಯ ಪೂರ್ತಿ ಅದು ಇರ್ತದ ಇದೇ ರೀತಿಯಾಗಿ ಅನ್ನುವಂತಹ ಒಂದು ಭಾವನೆ ಅದ. ಹಿಂಗಾಗಿ ನಮಗ ಇದು ಒಂದು ಪ್ರಬಲವಾದಂತಹ ಅಂಶ, ನಾವು ಒಳ್ಳೆ ಮಳೆ ಈ ಸಲ ಪಡೀತೀವಿ ಅನ್ನೋದಕ್ಕ. ಇನ್ನ ಹಿಂದೂ ಮಹಾಸಾಗರಕ್ಕೆ ಬರೋಣ. ಹಿಂದೂ ಮಹಾಸಾಗರದೊಳಗ ಉಷ್ಣತೆ ಏರ್ಪೇರುಗಳಾಗ್ತಿರ್ತಾವ, ಆ ಉಷ್ಣತೆಯ ಏರುಪೇರುಗಳು ಸಹಿತ ತಟಸ್ಥವಾಗಿದ್ದಾವೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನ ಇಂಡಿಯನ್ ಓಷನ್ ಡೈಪೋಲ್ ಅಂತ ಹೇಳಿ ಕರೀತಾ ಇದ್ದಾರೆ. ಹಿಂದೂ ಮಹಾಸಾಗರ ಬಹಳ ದೊಡ್ಡ ಸಾಗರ, ಒಂದು ಆಫ್ರಿಕಾದ ಹತ್ರ ತುದಿ ಇದ್ರ ಇನ್ನೊಂದು ಸೀಮೆ ಆಸ್ಟ್ರೇಲಿಯಾ ತನಕ ಹೋಗ್ತದೆ. ಈ ಎರಡು ಸೀಮೆಗಳ ನಡುವೆ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದ ನಡುವಿನ ಏನು ಹಿಂದೂ ಮಹಾಸಾಗರ ಇದೆ, ಈ ಎರಡು ಪ್ರದೇಶಗಳಲ್ಲಿ ಆಫ್ರಿಕಾದ ಹತ್ರ ಆಮೇಲೆ ಆಸ್ಟ್ರೇಲಿಯಾದ ಹತ್ರ ಏನು ಗರಿಷ್ಠ ತಾಪಮಾನದ ವ್ಯತ್ಯಾಸಗಳೇನಾಗ್ತಾವ, ಅಂಥ ವ್ಯತ್ಯಾಸಗಳ ಆಧಾರವನ್ನ ಇಟ್ಟುಕೊಂಡು ನಮ್ಮಲ್ಲಿ ಮಳೆ ಆಗ್ತದನೋ ಇಲ್ಲೋ, ಹ್ಯಾಂಗಿರ್ತದ ನಮ್ಮ ಮುಂಗಾರು ಅಂತೇಳಿ ಲೆಕ್ಕ ಹಾಕ್ತಾರ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ, ಇದನ್ನ ಕೂಡ ಲೆಕ್ಕ ಹಾಕ್ತಾರ. ಆದ್ರೆ ಈ ಸಲ ಈ ಅಯೋಡಿ ಅನ್ನುವಂಥದ್ದು ಅಂದ್ರೆ ಹಿಂದೂ ಮಹಾಸಾಗರದೊಳಗ ಈ ದ್ವಿಧ್ರುವಗಳೇನದಾವ ಉಷ್ಣತೆಯದ್ದು, ಇವು ತಟಸ್ಥವಾಗಿ ಇದ್ದಾವ, ಹಿಂಗಾಗಿ ಅದರ ಪರಿಣಾಮಗಳು ಗೌಣ ಆಗ್ತಾವ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂಗಾಗಿ ನಾವು ಏನ್ ತಿಳ್ಕೋಬೇಕು, ಈ ಅಯೋಡಿ ಅನ್ನುವಂಥದ್ದು ತಟಸ್ಥ ಇರುವುದರಿಂದ ನಮಗ ಅದು ಸಕಾರಾತ್ಮಕವಾಗಿ ವರ್ತನೆ ಮಾಡುತ್ತದೆ ನಮ್ಮ ಮುಂಗಾರಿನ ಮೇಲೆ. ಹಿಂಗಾಗಿ ಈ ಸಲ ನಮಗೆ ಮುಂಗಾರು ಒಳ್ಳೆ ರೀತಿಯಿಂದ ಬರ್ತಾ ಇದೆ ಅನ್ನುವಂತಹ ಮಾತನ್ನ ನಾವು ಅನ್ಕೋಬೇಕು. ಇನ್ನ ಇನ್ನೊಂದು ಮುಖ್ಯವಾದಂತಹ ಅಂಶ ಅದ ಉತ್ತರ ಗೋಳಾರ್ಧ. ಉತ್ತರ ಗೋಳಾರ್ಧದೊಳಗ ಏನು ಧ್ರುವ ಪ್ರದೇಶಗಳಲ್ಲಿ ಹಿಮದ ಆಚ್ಛಾದನೆ ಇರ್ತದ, ಹಿಮ ಬೀಳ್ತದ, ಮತ್ತ ಯುರೇಷಿಯಾ ಯುರೋಪ್ ಮತ್ತ ಏಷ್ಯಾ ದೇಶಗಳಲ್ಲಿ ಏನು ಹಿಮದ ಒಂದು ಪ್ರಮಾಣ ಏನಿರ್ತದ, ಹಿಮದ ಆಚ್ಛಾದನೆಯ ಒಂದು ಪ್ರದೇಶ ಏನಿರ್ತದ, ಅದರ ಮೇಲೆ ಕೂಡ ನಮ್ಮ ಮುಂಗಾರು ಅವಲಂಬಿತ ಆಗಿರ್ತದ ಅನ್ನೋದನ್ನ ತಾವು ತಿಳ್ಕೊಳ್ಬೇಕು. ಅಲ್ಲಿ ಉದ್ಭವ ಆಗುವಂತಹ ಏನು ವಾತಾವರಣದ ಅಂಶಗಳಿರ್ತಾವ, ಈ ಹಿಮಾಚ್ಛಾದನೆಯಿಂದಾಗಿ ಅದರ ಪರಿಣಾಮ ನಮ್ಮ ಮುಂಗಾರಿನ ಮೇಲೆ ನೇರವಾಗಿ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನು ಕೂಡ ನಮ್ಮ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾರ. ಈ ಸಲ ಅದು ಅಧ್ಯಯನ ಮಾಡುವಂತಹ ಅವಧಿ ಅಂತಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಈ ಮೂರು ತಿಂಗಳಲ್ಲಿ ಹಿಮ ಆಚ್ಛಾದನೆ ಪ್ರದೇಶದ ಪ್ರಮಾಣ ಎಷ್ಟಿತ್ತು ಅಂಥೇಳಿ ಅದರ ಮೇಲೆ ನಮ್ಮ ಮುಂಗಾರು ಯಾವ ರೀತಿ ಇರ್ತದ ಅಂತೇಳಿ ಲೆಕ್ಕ ಹಾಕ್ತಾರ. ಈ ಸಲ ಏನು ಅಧ್ಯಯನ ಮಾಡಿದ್ರು ನಮ್ಮ ವಿಜ್ಞಾನಿಗಳು ಅಂತಂದ್ರೆ ಈ ಹಿಮಾಚ್ಛಾದನೆಯ ಪ್ರದೇಶ ಈ ಸಲ ಸಾಮಾನ್ಯಕ್ಕಿಂತ ಕಡಿಮೆ ಇತ್ತು ಅನ್ನುವಂತಹ ವಿಚಾರವನ್ನ ಕಂಡುಕೊಂಡಿದ್ದಾರೆ. ಉದಾಹರಣೆ ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ಒಂದು 100 ಕಿಲೋಮೀಟರ್ ಅದ ಅಂತ ಹೇಳಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ. ಆದ್ರೆ ಈ ಸಲ ಅದು 90 ಕಿಲೋಮೀಟರ್, 80 ಕಿಲೋಮೀಟರ್ ಅಂದ್ರೆ ಹಿಮಾಚ್ಛಾದನೆ ಕಡಿಮೆ ಆಗಿದೆ ಅನ್ನುವಂತಹ ಮಾತನ್ನ ಅವರು ಕಂಡುಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಹಿಮಾಚ್ಛಾದನೆ ಅಲ್ಲಿದು ಕಡಿಮೆ ಆಯಿತು ಅಂತಂದ್ರೆ ನಮ್ಮ ಮುಂಗಾರಿನ ಮೇಲೆ ಅದು ಸಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನು ಬೀರುತ್ತದೆ. ಅಲ್ಲಿ ಕಡಿಮೆ ಆಯ್ತು ಅಂತಂದ್ರೆ ಇಲ್ಲಿ ಮಳೆ ಹೆಚ್ಚಾಗುತ್ತದೆ. ಒಂದು ವೇಳೆ ಅಲ್ಲಿ ಆ ಪ್ರಮಾಣ ಹೆಚ್ಚಾಯ್ತು ಅಂತಂದ್ರೆ ನಮ್ಮ ಮುಂಗಾರು ಕಡಿಮೆ ಆಗುತ್ತದ ಅನ್ನುವಂತಹ ಮಾತನ್ನ ತಾವು ಗಮನಿಸಬೇಕು. ಹಿಂಗಾಗಿ ಈ ಸಲ ಏನದ ಅಲ್ಲಿಯ ಹಿಮಾಚ್ಛಾದನೆ ಏನದ ಆ ಪ್ರದೇಶ ಕಡಿಮೆ ಆಗಿದೆ, ಹಿಂಗಾಗಿ ನಮ್ಮ ಮುಂಗಾರು ಈ ಸಲ ಉತ್ತಮವಾಗಿರ್ತದ ಅನ್ನೋದಕ್ಕೆ ಬೆಂಬಲ ಕೊಡುವಂತಹ ಒಂದು ಅಂಶ ಅಂತೇಳಿ ಹೇಳಬಹುದು. ಇಷ್ಟೆಲ್ಲಾ ಅಂಶಗಳು ಈ ಸಲ ನಮಗೆ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವ. ಎಲ್ಲಿನೂ ಇಲ್ಲ ಲಾನಿನಾದಂತಹ ಪರಿಸ್ಥಿತಿಗಳದಾವ. ಹಿಂದೂ ಮಹಾಸಾಗರದೊಳಗ ದ್ವಿಧ್ರುವಿ ಏನದ ಐಒಡಿ ಅದು ಕೂಡ ತಟಸ್ಥಾಗಿದೆ. ಆಮೇಲೆ ಉತ್ತರ ಗೋಳಾರ್ಧದೊಳಗ ಯುರೇಷಿಯಾದೊಳಗ ಹಿಮಾಚ್ಛಾದನೆ ಕೂಡ ಕಡಿಮೆಯಾಗಿದೆ. ಹಿಂಗಾಗಿ ನಮ್ಮ ಮಾನ್ಸೂನ್ಗೆ ಯಾವುದೇ ಒಂದು ಅಡೆತಡೆಗಳು ಈ ವರ್ಷ ಕಾಣಿಸುವುದಿಲ್ಲ. ಉತ್ತಮವಾದಂತಹ ಮಳೆ ಅಂದ್ರೆ ಅಧಿಕವಾದಂತಹ ಒಂದು ಮಳೆ ಅಂತೇನು ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಈ ಸಲ ಗ್ಯಾರಂಟಿಯಾಗಿ ನಾವು ಆ ಒಂದು ವಿಚಾರಕ್ಕೆ ನಾವು ಅಂಟುಕೊಳ್ಳೋಣ, ಮತ್ತೆ ಅದರ ಪ್ರಕಾರನೇ ನಮ್ಮ ಕೃಷಿಯನ್ನ ಯೋಜನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಳೋಣ. ಆದ್ಮೇಲೆ ಸುಮಾರು ವರ್ಷಗಳಿಂದ ಭಾರತೀಯ ಹವಾಮಾನ ಇಲಾಖೆಯವರು ಈ ಒಂದು ಸೂಚನೆಯನ್ನ ನಮಗ ಕೊಡ್ತಾ ಇದ್ದಾರೆ. ಬಹುತೇಕ ಎರಡು ಸಂದರ್ಭಗಳನ್ನ ಬಿಟ್ಟರೆ ಉಳಿದ ಎಲ್ಲಾ ವರ್ಷಗಳಲ್ಲಿ ಏನು ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ನೀಡ್ತಾ ಇದ್ದಾರಲ್ಲ ಅದು ಬಹುತೇಕ ನಿಜ ಆಗುವಂತಹ ಒಂದು ಅಂಶವನ್ನ ನಾವು ಗಮನಿಸ್ತಾ ಇದ್ದೀವಿ. ತಂತ್ರಜ್ಞಾನ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇರ್ತದ. ಅದೇ ರೀತಿಯಾಗಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಒಂದು ಹವಾಮುನ್ಸೂಚನೆಯನ್ನ ಇಲಾಖೆ ನೀಡ್ತಾ ಇದೆ. ನಮ್ಮ ದೇಶದೊಳಗ ಈ ಸಲ ಮುಂಗಾರು ಅಧಿಕವಾಗಿ ಇರ್ತದ, ಉತ್ತಮವಾಗಿರ್ತದ ಅನ್ನುವಂತಹ ಮಾತನ್ನ ನಾವು ನೋಡ್ತಾ, ಅದೇ ರೀತಿಯಾಗಿ ಯಾವ್ಯಾವ ಪ್ರದೇಶಗಳಲ್ಲಿ ಅಂದ್ರೆ ದೇಶದ ಯಾವ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಆಗ್ತದ ಅನ್ನುವಂತಹ ವಿಚಾರವನ್ನ ಕೂಡ ಅವರು ನಮಗ ತಿಳಿಸ್ತಾ ಇದ್ದಾರೆ. ಹಿಂಗಾಗಿ ದೇಶದ ಯಾವುದೇ ಭಾಗದೊಳಗ ಈ ಸಲ ಮಳೆಯ ಸನ್ನಿವೇಶ ಯಾವ ರೀತಿ ಇರ್ತದ ಅಂತ ಈಗಾಗಲೇ ಹೇಳಿದ್ದಾರೆ. ದೇಶದೊಳಗ ಬಹುತೇಕ ಪ್ರದೇಶಗಳಲ್ಲಿ ಅಧಿಕವಾದಂತಹ ಮಳೆಯನ್ನ ನಾವು ಈ ಸಲ ಕಾಣಬಹುದು ಅಂತೇಳಿ. ದೇಶದ ಒಂದು ನಕ್ಷೆಯನ್ನು ನೋಡಿದ್ರೆ ನಮಗೂ ಕೂಡ ಅದು ಹಂಗ ಅನಿಸ್ತಾ ಇದೆ, ಒಳ್ಳೆ ಮಳೆಯನ್ನ ನಾವು ಈ ಸಲ ನೋಡ್ತಾ ಇದ್ದೀವಿ ಅಂತೇಳಿ. ಆದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಮಳೆಯ ಕೊರತೆ ಅಥವಾ ಮಳೆಯ ಒಂದು ಸಾಮಾನ್ಯ ಮಳೆಗಿಂತ ಕಡಿಮೆ ಮಳೆಯಾಗುವುದನ್ನ ಕೂಡ ನಾವು ಕೆಲವು ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಒಂದು ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮ ಭಾಗದ ಒಂದು ಸನ್ನಿವೇಶವನ್ನೇ ನೋಡೋಣ. ಈಗೇನು ನಮ್ಮ ಕಲ್ಯಾಣ ಕರ್ನಾಟಕದ ಜನ ನಾವು ಇದ್ದೀವಿ, ಕಲ್ಯಾಣ ಕರ್ನಾಟಕದ ಪ್ರದೇಶಗಳದಾವ, ಉತ್ತರ ಕರ್ನಾಟಕದ ಪ್ರದೇಶಗಳದಾವ, ಮತ್ತೆ ಕರ್ನಾಟಕದ ಸಂಪೂರ್ಣ ಭಾಗ ನಾವು ನೋಡಿದ್ರೆ ಈ ಸಲ ಹೆಚ್ಚಿನ ಮಳೆಯನ್ನ ಕರ್ನಾಟಕ ಪಡೀತಾ ಇದೆ ಅನ್ನುವಂಥದ್ದು. ಅದರೊಳಗೂ ನಮ್ಮ ಉತ್ತರ ಕರ್ನಾಟಕ ಇರಬಹುದು ಅಥವಾ ಕಲ್ಯಾಣ ಕರ್ನಾಟಕ ಇರಬಹುದು, ಇಲ್ಲಿ ಅಧಿಕ ಮಳೆಯನ್ನ ನಾವು ಈ ಸಲ ಪಡೀತಾ ಇದ್ದೀವಿ. ವಿಶೇಷವಾಗಿ ಬೀದರ್, ಕಲಬುರಗಿ, ಯಾದಗಿರಿ, ಆಮೇಲೆ ವಿಜಾಪುರದ ಕೆಲವು ಭಾಗಗಳು, ಹಿಂಗ ಈ ಪ್ರದೇಶಗಳೇನದಾವ, ಈ ಪ್ರದೇಶಗಳಲ್ಲಿ ಅಧಿಕ ಮಳೆಯನ್ನ ಪಡೆಯುವಂತಹ ಸಕಲ ಸಾಧ್ಯತೆಗಳು ಅದಾವ. ಈ ಒಂದು ವಿಚಾರ ನಮಗೆ ನಕ್ಷೆ ಮೂಲಕ ಗೊತ್ತಾಗ್ತಾ ಇದೆ. ಕರ್ನಾಟಕದ ಬಗ್ಗೆ ಒಂದು ಒಳ್ಳೆಯ ಮುಂಗಾರು ಅಂತ ಹೇಳಿ ಹೇಳ್ಬಹುದು, ಈ ಸಲ ಬಹಳ ಒಳ್ಳೆಯ ಮುಂಗಾರು ಅಂತ ಹೇಳಿ ಹೇಳ್ಬಹುದು. ಇಲ್ಲಿ ಕರ್ನಾಟಕದ ದಕ್ಷಿಣ ಭಾಗದ ಕೆಲವು ಪ್ರದೇಶಗಳು, ದಕ್ಷಿಣದ ತುದಿಗೆ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಸ್ವಲ್ಪ ಮಳೆ ಕಡಿಮೆ ಆಗುವಂತದ್ದು, ಆಮೇಲೆ ಸಾಮಾನ್ಯ ಮಳೆ ಇರುವಂತಹ ಒಂದು ವಿಚಾರಗಳು, ಆಮೇಲೆ ಮಧ್ಯ ಕರ್ನಾಟಕದೊಳಗೆ ಸ್ವಲ್ಪ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮಳೆ ಇರ್ತದ. ಅದನ್ನು ಬಿಟ್ಟರೆ ಬಹುತೇಕ ಕರ್ನಾಟಕ ರಾಜ್ಯದೊಳಗೆ ಉತ್ತಮವಾದಂತಹ ಒಂದು ಮಳೆಯನ್ನ ನಾವು ಈ ವರ್ಷ ಪಡಿಬಹುದು. ಅದರೊಳಗೂ ಕೂಡ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ನಾವೇನು ರೈತರಿದ್ದೀವಿ, ಬಹಳ ಅದೃಶ್ಯಶಾಲಿಗಳು ಈ ವರ್ಷದ ಮುಂಗಾರಿಗೆ ಸಂಬಂಧಪಟ್ಟಂಗ ಅಂತ ಹೇಳಿ ಹೇಳಬಹುದು. ಅದಕ್ಕಾಗಿ ನೀವು ಈಗಿನಿಂದಲೇ ತಯಾರಿ ಮಾಡಿಕೊಳ್ಬಹುದು. ಇನ್ನು ಮಹಾರಾಷ್ಟದೊಳಗಂತೂ ಸಾಕಷ್ಟು ಒಳ್ಳೆಯ ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಮಹಾರಾಷ್ಟದ ಮಧ್ಯ ಭಾಗದ ಜಿಲ್ಲೆಗಳು, ಆಮೇಲೆ ಕೊಂಕಣ ಪ್ರದೇಶಗಳು, ದಕ್ಷಿಣ ಭಾಗದ ಜಿಲ್ಲೆಗಳು, ಅಂದ್ರೆ ನಮಗೆ ಹೊಂದ್ಕೊಂಡಂಗ ಈಗ ಸೊಲ್ಲಾಪುರ ಏನು ಬರ್ತದ, ಈ ಪ್ರದೇಶಗಳಲ್ಲಿ ಒಳ್ಳೆಯ ಮಳೆಯನ್ನು ಕೂಡ ನಾವು ಈ ವರ್ಷ ನೋಡಬಹುದಾಗಿದೆ. ಅದರಂಗನೆ ಈಗ ನಮ್ಮ ಪಕ್ಕದ ತೆಲಂಗಾಣ, ಆಂಧ್ರಪ್ರದೇಶ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನದ ಕೆಲವು ಪ್ರದೇಶಗಳು, ಹಿಂಗ ಈ ಎಲ್ಲ ಕಡೆಗಳಲ್ಲಿ ಉತ್ತಮವಾದಂತಹ ಒಂದು ಮಳೆಯನ್ನ ನಾವು ಪಡಿಬಹುದಾಗಿದೆ. ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಒಳ್ಳೆಯ ಮಳೆಯನ್ನ ನಾವು ಪಡಿಬಹುದಾಗಿದೆ. ಆಮೇಲೆ ಆಂಧ್ರಪ್ರದೇಶದ ಉತ್ತರ ಭಾಗಗಳಲ್ಲಿ, ಆಮೇಲೆ ಕರಾವಳಿ ತೀರಗಳಿಗೆ ಸಂಬಂಧಪಟ್ಟಂಗ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಒಡಿಶಾದ ದಕ್ಷಿಣ ಭಾಗದೊಳಗೂ ಕೂಡ ಉತ್ತಮ ಮಳೆಯನ್ನ ನಾವು ಈ ವರ್ಷ ನಿರೀಕ್ಷೆ ಮಾಡಬಹುದು. ಅಂದ್ರೆ ನಮ್ಮ ಭಾಗ ಮತ್ತು ನಮ್ಮ ಸುತ್ತಮುತ್ತಲಿನ ಭಾಗಗಳು ಈ ಸಲ ಒಳ್ಳೆಯ ಮಳೆಯನ್ನ ಪಡೀತಾ ಇದ್ದಾವೆ, ಹೆಚ್ಚಿನ ಮಳೆಯನ್ನ ಪಡೀತಾ ಇದ್ದಾವೆ ಅನ್ನೋದು ನಮಗ ನಿಮಗ ಎಲ್ಲ ಒಂದು ಸಂತೋಷದ ವಿಷಯ, ಆನಂದದ ವಿಷಯ ಅಂತೇಳಿ ಹೇಳಬೇಕು. ಭಾರತೀಯ ಹವಾಮಾನ ಇಲಾಖೆಯವರಿಗೆ ನಾವು ನೀವೆಲ್ಲರೂ ಕೂಡಿ ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಯಾಕಂತಂದ್ರೆ ಇಂಥ ಒಂದು ಮಾಹಿತಿಯನ್ನ ನಮಗ ಅವರು ಕೊಟ್ಟು ಬಹಳ ದೊಡ್ಡ ಉಪಕಾರವನ್ನ ಅವರು ಮಾಡ್ತಾ ಇದ್ದಾರೆ. ಕಳೆದ ಸುಮಾರು 20 ವರ್ಷಗಳಿಂದ ಅವರು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಯಾಕಂತಂದ್ರೆ ಮಳೆಯ ಮೇಲೆ ನಮ್ಮ ಜೀವನ ನಿಂತದ, ಇಡೀ ದೇಶದ ಭವಿಷ್ಯ ಮುಂಗಾರು ಮಳೆಯ ಮೇಲೆ ನಿಂತಿರುವಂತಹದ್ದು. ಏನು ನಮ್ಮ ವಾಣಿಜ್ಯ ಇದೆ, ಕೃಷಿಯಿಂದ ಬರುವಂತಹ ಒಂದು ವಾಣಿಜ್ಯ ಏನಿದೆ, ಅದು ಸಂಪೂರ್ಣವಾಗಿ ಮುಂಗಾರು ಮಳೆಯ ಮೇಲೆ ಅವಲಂಬಿತ ಆಗಿರುವುದರಿಂದ ಮುಂಗಾರು ಮಳೆ ಚಲೋ ಬಂತು ಅಂತಂದ್ರೆ ಇಡೀ ದೇಶಕ್ಕೆ ಸಮೃದ್ಧಿ, ರೈತರಿಗೆ ಸಮೃದ್ಧಿ, ಮತ್ತೆ ನಮ್ಮ ಜನಜೀವನಕ್ಕೂ ಕೂಡ ಸಮೃದ್ಧಿ. ಒಂದ್ ವೇಳೆ ಮಳೆ ಆಗಲಿಲ್ಲ ಅಂತಂದ್ರೆ ಆಗುವಂತಹ ಅನಾಹುತಗಳಿಗೆ ನಾವು ಬಹಳಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗ್ತದೆ. ಅದಕ್ಕೆ ಈ ಸಲ ಏನು ಈ ಮಳೆಯ ವಿಚಾರಗಳನ್ನ ಹೇಳಿದ್ದಾರೆ, ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡಿ ಭಾರತೀಯ ಹವಾಮಾನ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಮತ್ತೆ ಬರೀ ಅರ್ಪಿಸೋದಷ್ಟೇ ಅಲ್ಲ, ನಾವು ಈ ಒಂದು ಮುನ್ಸೂಚನೆಯನ್ನ ಸೂಕ್ತವಾಗಿ ಸ್ಪಂದಿಸುವುದರಿಂದ ಏನು ನಿಸರ್ಗದ ಸಂಪನ್ಮೂಲಗಳನ್ನ ನಾವು ಪಡಿತಾ ಇದ್ದೀವಿ, ಅವುಗಳ ಸಮರ್ಥವಾದ ಒಂದು ಬಳಕೆ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಳ್ಳುವುದೇ ಜಾಣತನ ಅಂತೇಳಿ ಇಲ್ಲಿ ನಾವು ಅನ್ಕೊಳ್ಬೇಕು. ಅಂತಹ ಜಾಣತನವನ್ನ ನಾವು ಎಲ್ಲರೂ ಪ್ರದರ್ಶಿಸೋಣ. ಇಲ್ಲಿ ತನಕ ಏನಾದರೂ ಮಾಡಿದಂತಹ ತಪ್ಪುಗಳನ್ನು ನಾವು ಬಿಟ್ಟು ಬಿಡೋಣ, ಆದ್ರೆ ತಪ್ಪುಗಳನ್ನು ಮರೆಯಬಾರದು. ಯಾಕಪ್ಪ ಅಂತಂದ್ರೆ ಏನು ತಪ್ಪು ಮಾಡಿದ್ದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗಿದೆ ಅನ್ನೋದನ್ನು ಕೂಡ ನಾವು ನೆನಪಿಟ್ಟುಕೊಂಡು ಅಂತಹ ನಿಸರ್ಗದ ಸಂಪತ್ತನ್ನ ಹಾಳು ಮಾಡಿಕೊಳ್ಳುವಂತಹ ಒಂದು ತಪ್ಪುಗಳನ್ನು ಏನಾದರೂ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಅಂತಹ ತಪ್ಪುಗಳನ್ನ ನಾವು ವರ್ಜ್ಯ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವುಗಳನ್ನ ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೀಲನಕ್ಷೆ ಹಾಕಿ ಅದರ ಪ್ರಕಾರ ಕೆಲಸ ಮಾಡೋಣ. ಯಾಕಂತಂದ್ರೆ ಎಲ್ಲಾ ಸಿಗ್ತದೆ ನಮಗೆ ಜೀವನದೊಳಗೆ, ಆದ್ರೆ ಸಮಯ ಸಿಗುವುದಿಲ್ಲ. ಆ ಸಮಯದೊಳಗೆ ನಮಗೆ ಬರುವಂತಹ ಸಂಪನ್ಮೂಲಗಳು ಸಿಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ನಾವು ಅದನ್ನ ಸಂರಕ್ಷಣೆ ಮಾಡಿಕೊಳ್ಳದೇ ಇದ್ರೆ ಕೊರತೆ ಆಗುವಂತಹ ಸಂಭವ ಇರ್ತದೆ. ಅದರಿಂದ ಸಾಕಷ್ಟು ನಾವು ತೊಂದರೆಯನ್ನ ಕೂಡ ಹಿಂದಿನ ದಿನಗಳಲ್ಲಿ ಅನುಭವಿಸಿದ್ದೀವಿ. ಎಷ್ಟೋ ಚಲೋ ಮಳೆಯಾದಂತಹ ವರ್ಷಗಳಲ್ಲಿ ಕೂಡ ನಾವು ಸರಿಯಾಗಿ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡಲಿಲ್ಲ, ಕೆರೆಗಳನ್ನ ತುಂಬಲಿಲ್ಲ, ಕೃಷಿ ಹೊಂಡಗಳನ್ನ ಮಾಡಿಕೊಳ್ಳಿಲ್ಲ, ಬದುಗಳನ್ನ ಕಟ್ಕೊಳ್ಳಿಲ್ಲ, ಚೆಕ್ಡ್ಯಾಮ್ಗಳನ್ನ ಮಾಡಿಕೊಳ್ಳಿಲ್ಲ, ಹಳ್ಳಗಳನ್ನ ನಿಂದ್ರಿಸಲಿಲ್ಲ. ಹಂಗಾಗಿ ನಾವು ಬೇಸಿಗೆ ಒಳಗ ತೊಂದರೆ ಅನುಭವಿಸುವಂತಹ ಅನೇಕ ಸಂದರ್ಭಗಳನ್ನ ನೋಡಿದ್ದೀವಿ. ಅಂಥ ತಪ್ಪುಗಳನ್ನ ಮ್ಯಾಲ ಮ್ಯಾಲ ಮಾಡೋದು ಬೇಡ. ತಪ್ಪುಗಳನ್ನ ಮಾಡೋಣ, ಆದ್ರೆ ಹೊಸ ತಪ್ಪುಗಳನ್ನ ಮಾಡೋಣ. ಹಳೆ ತಪ್ಪುಗಳನ್ನ ಮಾಡೋದು ಬೇಡ, ಹಳೆ ತಪ್ಪು ಮಾಡಿ ಮತ್ತೆ ನಾವು ಅನುಭವಿಸೋದು ಬೇಡ. ಈ ಸಲ ಏನು ಬಹಳ ಆಶಾದಾಯಕವಾದಂತಹ ಒಂದು ಸನ್ನಿವೇಶ ಇದೆ. 105% ಮಳೆ ಈ ಸಲ ಆಗ್ತದೆ. ಇಲ್ಲಿ ತನಕ ನಾನು ತಮಗ ಸಾಕ್ಷಿಗಳನ್ನ ಕೊಟ್ಟಿದ್ದೀನಿ, ಯಾಕೆ ಈ ಸಲ ನಮ್ಮಲ್ಲಿ ಮಳೆ ಚಲೋ ಅದ ಅನ್ನೋದಕ್ಕ ಏನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ ವಿಜ್ಞಾನಿಗಳು ಹೇಳಿದಂತಹ ಎಲ್ಲ ವಿಷಯಗಳನ್ನ ನಾನು ತಮಗ ತಿಳಿಸಿದ್ದೀನಿ. ಹೀಗಾಗಿ ಈ ವರ್ಷ ನಾವು ಒಳ್ಳೆ ಮಳೆಯನ್ನು ಪಡೆದೇ ಪಡಿತೀವಿ ಅನ್ನುವಂತಹ ವಿಶ್ವಾಸವನ್ನ ನಾವು ನಮ್ಮ ಮನಸ್ಸಿನೊಳಗ ಕಟ್ಟಿಕೊಂಡು ಅದೇ ರೀತಿಯಾಗಿ ನಮ್ಮ ಯೋಜನೆಗಳನ್ನ ಮಾಡಿಕೊಳ್ಳೋಣ ಅಂತ. ಇಲಾಖೆಯವರು 2 ಸಲ ನಮಗೆ ಮುಂಗಾರಿನ ಮುನ್ಸೂಚನೆ ಕೊಡ್ತಾರ. ಈಗೇನು ಕೊಟ್ಟಿದ್ದು ಇದು 1ನೇ ಸಲ. ಸಂಪೂರ್ಣ ಮುಂಗಾರಿನ ಒಂದು ಚಿತ್ರಣವನ್ನ ನಮಗ ಕೊಟ್ಟಿದ್ದಾರೆ. ಈಗ ಇದನ್ನೇ ಪರಿಷ್ಕಾರ ಮಾಡಿ ಮೇ ಕೊನೆಗೆ ಇನ್ನೊಂದು ಸಲ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಆಮೇಲೆ ಅದರ ನಂತರ ಪ್ರತಿ ತಿಂಗಳು ಕೂಡ ಈ ತಿಂಗಳು ಹೆಂಗದ, ಜೂನ್ ತಿಂಗಳಲ್ಲಿ ಯಾವ ರೀತಿ ಮಳೆ ಆಗ್ತದೆ, ಜುಲೈ ತಿಂಗಳಲ್ಲಿ ಯಾವ ರೀತಿ ಮಳೆ ನಾವು ಪಡೆಯಬಹುದು, ಆಗಸ್ಟ್ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಯಾವ ರೀತಿ ಮಳೆಯ ಸನ್ನಿವೇಶ ಇರ್ತದೆ, ಈ ಎಲ್ಲ ಮುನ್ಸೂಚನೆಗಳನ್ನ ತಿಂಗಳ ತಿಂಗಳ ಅವರು ಕೊಡ್ತಾರೆ. ಅದನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ತಾವು ದಯವಿಟ್ಟು ಈ ವಿಚಾರಗಳನ್ನ ಈಗಲೇ ಮನನ ಮಾಡಿಕೊಂಡು ಮುಂದೆ ಏನು ಬೆಳೆಯಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ರಿ. ಒಳ್ಳೆ ಮಳೆ ಇರೋದ್ರಿಂದ ನಾವು ಈ ಮಳೆಯನ್ನ ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳೋದಕ್ಕೆ ಏನೇನು ತಯಾರಿ ಮಾಡಿಕೊಳ್ಬೇಕಾಗಿದೆ ಅದನ್ನು ನೀವು ಅಷ್ಟೇ ಅಲ್ಲ ಅನುಭವಸ್ಥರಿಂದ ಕೂಡ ತಿಳ್ಕೊಂಡು ಅದನ್ನ ಮಾಡಿಕೊಳ್ಬೇಕು. ವಿಶೇಷವಾಗಿ ಕೃಷಿ ವಿಜ್ಞಾನಿಗಳು, ಪರಿಸರ ವಿಜ್ಞಾನಿಗಳು ಇವ್ರ ಜೊತೆ ಕೂತು ಯಾವ ರೀತಿ ನಾವು ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಆ ಪ್ರಕಾರ ತಮ್ಮ ಕೃಷಿ ಬದುಕನ್ನ ಈ ವರ್ಷದ್ದು ಸಂಪೂರ್ಣವಾಗಿ ಹೊಂದಿಸಿಕೊಳ್ಳಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆ ಪ್ರಕಾರ ತಾವು ಮಾಡ್ತೀರಿ. ಈ ಮುನ್ಸೂಚನೆ ತಮಗ ಬಹಳ ಕೆಲಸಕ್ಕೆ ಬರ್ತದ ಅಂತೇಳಿ ಭಾವಿಸ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ April 23 ಬರುವ ಮಂಗಳವಾರ April 29 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಹೇಳಬೇಕು ಅಂತಂದ್ರೆ ಬರುವ ವಾರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ ಅನ್ನುವಂತಹ ಒಂದು ಸೂಚನೆ ನಾವು ನೋಡಿದ್ರೆ ಗೊತ್ತಾಗ್ತದೆ. ವಿಶೇಷವಾಗಿ ಶುಕ್ರವಾರ, ಶನಿವಾರ 25 ಮತ್ತು 26 ಈ 2 ದಿವಸ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಮಳೆಯ ವಾತಾವರಣ, ಗುಡುಗು ಮಿಂಚಿನ ವಾತಾವರಣ, ಮೋಡದ ವಾತಾವರಣ ಇರಬಹುದಾಗಿದೆ. ಇದನ್ನು ಬಿಟ್ಟು ಕೂಡ 27ನೇ ತಾರೀಕು ಮತ್ತು 24ನೇ ತಾರೀಕು ಅಂದ್ರೆ ಗುರುವಾರ ಕೆಲವು ಕಡೆ ಮಳೆಯ ಸೂಚನೆಗಳು ಕೂಡ ಅದಾವ. ಇದನ್ನು ಬಿಟ್ಟರೆ ಮುಖ್ಯವಾಗಿ ನಾವು ಶುಕ್ರವಾರ, ಶನಿವಾರ ಈ 2 ದಿವಸ ನಾವು ನೋಡ್ಕೊಳ್ಳೋಣ. ಅಂತ ಏನು ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ಮೋಡದ ವಾತಾವರಣ, ಮಿಂಚಿನ ವಾತಾವರಣ, ಮಳೆಯ ವಾತಾವರಣ ತಯಾರ ಆಯಿತು ಅಂತಂದ್ರೆ ಅದಕ್ಕೆ ನಾವು ಜಾಗ್ರತೆ ವಹಿಸಬೇಕಾಗ್ತದೆ. ಉಳಿದಂತೆ ವಾತಾವರಣದೊಳಗೆ ಉಷ್ಣತೆ ದಿನ ದಿನ ಹೆಚ್ಚಾಗ್ತದೆ, ಅದು ನಮ್ಮ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಅದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಯಪ್ಪ ಏನು ಬ್ಯಾಸಿಗೆ ಅನ್ನುವಂತಹ ಒಂದು ಉದ್ಗಾರ ಎಲ್ಲರಿಂದ ಬರ್ತಾ ಇದೆ. ಬಹಳ ಸೆಕೆ ಅದರಿ ಈ ಸಲ ಅಂತೇಳಿ ಅನ್ನುವಂತಹ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಹಿಂಗೆ ತರಹೇವಾರಿ ಅಭಿಪ್ರಾಯಗಳು, ತರಹೇವಾರಿ ಅನುಭವಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ವಾರ ಕೂಡ ಗರಿಷ್ಠ ತಾಪಮಾನ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ 42 ಡಿಗ್ರಿ ಆಸುಪಾಸಿನೊಳಗೆ ಇರುತ್ತದೆ. ಕನಿಷ್ಠ ತಾಪಮಾನ ಕೂಡ ಹೆಚ್ಚು ಕಡಿಮೆ 27-28 ಡಿಗ್ರಿ ಸೆಲ್ಸಿಯಸ್ ತನಕನೂ ಬರುವಂತಹ ಒಂದು ಸಾಧ್ಯತೆಗಳದಾವ. ಈಗಾಗಲೇ 40 ಡಿಗ್ರಿ ಅನ್ನುವಂಥದ್ದು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಸಾಮಾನ್ಯ ಆಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಂತಂದ್ರೆ 40 ಡಿಗ್ರಿ ಮುಟ್ಟಬೇಕಾಯ್ತಪ್ಪ ಅಂತಂದ್ರೆ ಹಿಂದಿನ ದಿನಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಅದೇ ಒಂದು ದೊಡ್ಡ ಸುದ್ದಿ ಆಗಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ 40 ಸಾಮಾನ್ಯ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗ ಆಗಬಾರದು. ಆದ್ರೆ ಹಂಗಾಗಬಾರದು ಅಂತಂದ್ರೆ ನಾವೇನೇನು ಪ್ರಯತ್ನಗಳನ್ನು ಮಾಡಬೇಕು ಅದರ ಬಗ್ಗೆ ಮತ್ತೆ ಇನ್ನೊಂದ್ಸಲ ವಿಚಾರ ಮಾಡೋಣ. ವಿಚಾರ ಮಾಡ್ತಾನೆ ಇರಬೇಕು, ಅದರ ಪ್ರಕಾರ ನಾವು ಕೆಲಸ ಮಾಡ್ತಾನೆ ಇರಬೇಕು. ಗರಿಷ್ಠ ತಾಪಮಾನ ಇದು ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ನಾವು ಈ ವಾರ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕನಿಷ್ಠ ತಾಪಮಾನ ಕೂಡ. ಮತ್ತೆ ಈಗ ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಇಂತಹ ಬಿಸಿಲಿಗೆ ಅನ್ನೋದ್ರ ಬಗ್ಗೆ ಕೂಡ ನಾವು ಎಚ್ಚರಿಕೆ ವಹಿಸಿ ಅದೇ ರೀತಿಯಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಹೊಂದಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕು. ಬೆಳಗಿನ ಸಮಯದೊಳಗ ಮತ್ತು ಸಾಯಂಕಾಲದ ಸಮಯದೊಳಗೆ ಯಾವಾಗ ಬಿಸಿಲು ಕಡಿಮೆ ಇರ್ತದ, ಯಾವಾಗ ತಂಪತ್ತಿರ್ತದ, ಅವಾಗ ನಮ್ಮ ಕೆಲಸಗಳನ್ನ ಮಾಡಿಕೊಳ್ಳೋಣ. ಅನಾವಶ್ಯಕವಾಗಿ ಬಿಸಿಲಿನೊಳಗ ಕೆಲಸ ಮಾಡೋದಾಗ್ಲಿ ತಿರುಗಾಡೋದಾಗ್ಲಿ ಮಾಡೋದು ಬೇಡ. ಒಂದ್ ವೇಳೆ ನಾವು ತಿರುಗಾಡೋದೇ ಇತ್ತಪ್ಪ ಅಂತಂದ್ರೆ ಸೂಕ್ತವಾದಂತಹ ಬಟ್ಟೆಗಳನ್ನ ಧರಿಸಿ, ತಲೆಗೆ ಒಂದು ಕ್ಯಾಪ್ ಹಾಕೊಂಡು, ಕಣ್ಣಿಗೆ ಕನ್ನಡಕಗಳನ್ನ ಹಾಕೊಂಡು, ಛತ್ರಿ ಹಿಡ್ಕೊಂಡು, ಈ ರೀತಿ ಒಂದು ಬಂದೋಬಸ್ತ್ ಮಾಡಿಕೊಂಡು ನಾವು ನಮ್ಮ ಕೆಲಸಗಳನ್ನ ಮಾಡಿಕೊಳ್ಳೋಣ. ಸಾಕಷ್ಟು ಪ್ರಮಾಣದೊಳಗ ನೀರು ಸೇವನೆ ಮಾಡಬೇಕು. ನೀರಡಿಕೆ ಆಗ್ಲಿ ಬಿಡ್ಲಿ, ನೀರಡಿಕೆ ಅಂತೂ ಆಗೇ ಆಗ್ತದೆ. ಸಹಜವಾಗಿ ನೀರನ್ನ ಸಾಕಷ್ಟು ಪ್ರಮಾಣದೊಳಗ ನಾವು ಸೇವನೆ ಮಾಡಬೇಕು, ದ್ರವಾಹಾರಗಳನ್ನ ಸೇವನೆ ಮಾಡೋಣ. ಆದ್ರೆ ಒಂದು ವಿಚಾರವನ್ನ ತಾವು ಗಮನಿಸಬೇಕು, ಬಿಸಿಲಿನೊಳಗೆ ತಿರುಗಾಡಿ ತಿರುಗಾಡಿ ಬಹಳ ಹೊತ್ತಿನ ನಂತರ ನೀವು ನೆರಳಿಗೆ ಬಂದು ಒಮ್ಮೆ ಘಟ ಘಟ ಅಂತ ನೀರು ಕುಡಿಬಾರದು. ಅದು ಬಹಳ ಅಪಾಯಕಾರಿಯಾದಂತಹ ಒಂದು ಕೆಲಸ. ಅದಕ್ಕೆ ಏನೇ ನಾವು ನೀರು ಕುಡಿಯಬೇಕಾಯ್ತು ಅಂತಂದ್ರೆ ಹೊರಗಿನ ಬಿಸಿಲಿನಿಂದ ಬಂದ ಕೂಡಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ ಮಾಡಿ ನಿಧಾನವಾಗಿ ಗುಟುಕು ಗುಟುಕಾಗಿ ನೀರನ್ನ ಕುಡಿಬೇಕು. ಹಂಗಾದ್ರ ಒಳ್ಳೇದು, ಇಲ್ಲಪ್ಪ ಅಂತಂದ್ರೆ ಘಟ ಘಟ ನೀರು ಕುಡಿದ್ರೆ ಅಪಾಯಕಾರಿ ಆಗ್ತದೆ. ಇದನ್ನ ತಾವು ಗಮನ ಇಟ್ಕೋಬೇಕು. ಆಮೇಲೆ ಗುಡುಗು ಮಿಂಚಿನ ಸಂದರ್ಭದೊಳಗ ಎಚ್ಚರಿಕೆಯನ್ನ ವಹಿಸಬೇಕು. ಆದಷ್ಟು ಬಯಲಿನೊಳಗ ತಿರುಗಾಡಬಾರದು, ಗಿಡದ ಕೆಳಗೆ ನಿಲ್ಲಬಾರದು, ವಿದ್ಯುತ್ ಕಂಬಗಳ ಹತ್ರ ನಿಲ್ಲಬಾರದು, ನೀರಿನ ಮೂಲಗಳ ಹತ್ರ ನಿಲ್ಲಬಾರದು, ಮೊಬೈಲ್ನಲ್ಲಿ ಮಾತಾಡಬಾರದು, ಮತ್ತೆ ಸೈಕಲ್ ಮೇಲೆ ಬೈಕ್ ಮೇಲೆ ಪ್ರಯಾಣ ಮಾಡುವಂತಹ ಒಂದು ಕೆಲಸವನ್ನ ಮಾಡಬಾರದು. ಆದಷ್ಟು ಸೂಕ್ತವಾದಂತಹ ಒಂದು ಒಳ್ಳೆಯ ಕಟ್ಟಡದೊಳಗ ತಾವು ಆಶ್ರಯವನ್ನ ಪಡಿಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮತ್ತೊಮ್ಮೆ ತಮಗ ನೆನಪು ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ ಈ ಸಲದ ಮುಂಗಾರು ಭರ್ಜರಿಯಾಗಿದೆ. ಈ ಮುಂಗಾರಿನ ಒಂದು ಆಗಮನವನ್ನ ನಿರೀಕ್ಷೆ ಮಾಡಿ ತಾವು ಇದೇ ಪ್ರಕಾರ ಯೋಜನೆಯನ್ನ ಮಾಡಿಕೊಳ್ಳ್ರಿ. ಮತ್ತೆ ಇದೇ ರೀತಿ ಆಗ್ಲಿ ಅಂತ ಹೇಳಿ ನಾವು ಕೂಡ ಆಶಾ ಮಾಡೋಣ. ಇಲ್ಲಿ ತನಕ ನಾವು ನೋಡಿದ್ರೆ ಈಗೇನು ಕಂಡೀಷನ್ಗಳದಾವ, ಪರಿಸ್ಥಿತಿಯ ಅಂಶಗಳೇನದಾವ, ಎಲ್ಲ ಅಂಶಗಳು ಈ ಸಲದ ಮುಂಗಾರಿಗೆ ಪೂರಕವಾಗಿರುವಂತಹ ಅಂಶಗಳು, ಒಳ್ಳೆಯ ಮಳೆ ಆಗ್ತದ ಅಂತ ಹೇಳುವಂತ ಒಂದು ಅಂಶಗಳು ಹಂಗ ಆಗ್ಲಿ ಅಂತ ಹೇಳಿ ಹಾರೈಕೆ ಮಾಡ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಸರಣಿ ಮೇಘ ಸಂದೇಶದ 708ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದಲ್ಲಿ ಈಗ ಒಂದು ಜಾಹೀರಾತು, ನಂತರ ಮಿನಿ ಮಾಹಿತಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಂಜುನಾಥತ್ತ, ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಡೀನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ. ಇದರ ಒಂದು ಅಂಗಸಂಸ್ಥೆಯಾದ ಹೈನು ವಿಜ್ಞಾನ ಮಹಾವಿದ್ಯಾಲಯ. ವಿದ್ಯಾರ್ಥಿಗಳು ಇದರಲ್ಲಿ ಸೀಟ್ ಪಡ್ಕೋಬೇಕಂದ್ರೆ ಪಿಸಿಎಂಬಿ ಕೋರ್ಸ್ ಅನ್ನ ಮಾಡಿರಬೇಕು, ಮತ್ತೆ ಕೆಇ ಅವರು ನಡೆಸತಕ್ಕಂಥ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸತಕ್ಕಂಥ ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡೆದಿರಬೇಕು, ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೀಬಹುದು. ಇದಕ್ಕೂ ಒಳ್ಳೆ ಒಂದು ಉತ್ತಮ ಅವಕಾಶ ಇದೆ. ಈ ಒಂದು ರ್ಯಾಂಕ್ ಎಲ್ಲ ಬಂದ ಮೇಲೆ ಫಾರಂ ಸೈನ್ಸ್ ಅಂತ ಹೋಗ್ಬಿಟ್ಟು ಅದರಲ್ಲಿ ನಾವು ಡೈರಿ ಸೈನ್ಸ್ ಅಂತ ನಾವು ಸೆಲೆಕ್ಟ್ ಮಾಡಬಹುದು. ಈ ಡೈರಿ ಸೈನ್ಸ್ ಕಾಲೇಜ್ ಅನ್ನೋದು ಕರ್ನಾಟಕದಲ್ಲಿ ಎರಡಿದಾವೆ, ಒಂದು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ ಬೆಂಗಳೂರು, ಇನ್ನೊಂದು ಡೈರಿ ಸೈನ್ಸ್ ಕಾಲೇಜ್ ಮಹಾಗೌಕ್ರಾಸ್ ಕಲಬುರಗಿ. ಇತ್ತೀಚೆಗೆ ಈ ICAR ಇಂದ ಡೈರಿ ಸೈನ್ಸ್ ಕಾಲೇಜ್ ಕಲಬುರಗಿ ಮತ್ತು ಬೆಂಗಳೂರು ಎರಡೂ ಮಾನ್ಯತೆಯನ್ನ ಪಡೆದಿರುತ್ತದೆ. ಪ್ರಥಮ ಬಾರಿಗೆ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಹಾಗಾವ್ ಕಲಬುರಗಿ ಕಾಲೇಜು ICAR ಇಂದ ಮಾನ್ಯತೆಯನ್ನ ಪಡೆದಿರುತ್ತೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿಯ ಮಾಹಿತಿಗಾಗಿ KEA ವೆಬ್ಸೈಟ್ ಅನ್ನು ನೋಡಿ, ಮತ್ತೆ www.kvafsu.edu.in ಈ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿನಿ ಮಾಹಿತಿ ಕೇಳಿದರೆ ಕೃಷಿ ರಂಗದಲ್ಲಿ ಇನ್ನು ಮುಂದೆ ರಾಮಣ್ಣ ಚೌಡಕಿ ಹಾಗೂ ಸಂಗಡಿಗರಿಂದ ಚೌಡಕಿ ಪದ. ಕಾರದಿಂದಲಿ ಎಲ್ಲಮ್ಮ ಗೋಗಾನು ಬಿಂಕಾದ ಮಾಚರ್ಯ ಹೊಳೆಯನು ಬಕ್ಕನ ಗತಿಯಂದು ಗಾಣಾನು ಬಾಳು ಬಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಮೂಡನು ಬಾ ಹಕ್ಕ ಕೇಳ ನವ್ವ ಕಾರದಿಂದಲಿ ಎಲ್ಲಮ್ಮ ಗೋಗಾನು ಬಿಂಕಾದ ಮಾಚರ್ಯ ಹೊಳೆಯನು ಬಕ್ಕನ ಗತಿಯಂದು ಗಾಣಾನು ಬಾ ಪಳ್ಳದಾಗಿರುವ ಎಲ್ಲಮ್ಮನ ಜಾತಿರಿ ಹೋಗಾನು ಬಾ ಸತ್ಯವಂತಿ ಸೇವಾನ ಮಾಡಾನು ಬಾ ಉದಾ ಉದಯನು ದಾಡೇನು ಬಾಬಾ ಪಳ್ಳದಾಗಿರುವ ಎಲ್ಲಮ್ಮನ ಜಾತಿರಿ ಹೋಗಾನು ಬಾ ಜಂಡ ಜಂಡದವರು ಜಾಮುಂಡ ಹಡಗಿ ಜಂಡ ಜಂಡದವರು ಜಾಮುಂಡ ಹಡಗಿ ಗಂಡ ಸರಿಯಲ್ಲ ಎಣ್ಣಿನ ಹುಡುಗಿ ಉಟ್ಟುಕೊಂಡು ಬರುತ್ತಾರ ತಾಯಿಯ ಗುಡಿಗೆ ಉಟ್ಟುಕೊಂಡು ಬರುತ್ತಾರ ತಾಯಿಯ ಗುಡಿಗೆ ಕಬಡಿ ಸರ ಕೊರಳಲ್ಲಿ ಹಾಕಿಕೊಂಡು ಕೊಡ ಒತ್ತು ನೋಡ ಮಣಸಿ ಕುಡಿ ಬರೋ ಎಲ್ಲಮ್ಮ ಗೋಗನು ಬಾ ಅಭಿಂಕದ ಮಾತೇರ ಬಳಿಯನು ಬಾಕ್ಕನ ಗತಿಯಂದು ಗಾಣಾನು ಬಾಬಾ ಏಳು ಕೊಳ್ಳದಲ್ಲಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾ ಏಳು ಕೊಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಹೋಗಾನು ಬಾ ಸಚಿವಂತಿ ಸೇವಾನ ಮಾಡಾನು ಬಾ ಉದಾ ಉದಯನು ದಾಡೇನು ಬಾಬಾ ಇವಳಕ್ಕೊಳ್ಳದಾಗಿರುವ ಎಲ್ಲಮ್ಮನ ಜಾತಿರಿ ಹೋಗನು ಬಾ ಎತ್ತ ನೋಡಿದರೆ ಕತ್ರಿ ಬಜಾರ ಎತ್ತ ನೋಡಿದರೆ ಕತ್ರಿ ಬಜಾರ ಗಿಡದ ತಿರುಗುತ್ತಾರೋ ಜಗದ ಜುಗೇರ ಸುತ್ತ ತಿರುಗುತ್ತಾರೋ ಜಗದ ಜುಗೇರ ಜನರು ಬದರು ಉದಯ ಎಂದು ತಿರುಗುತ್ತಾರೋ ಲೆಕ್ಕವಿಲ್ಲದ ಲಕ್ಷಾದ ಜನರು ಎಲ್ಲಮ್ಮ ಹೋಗನು ಬಾ ಬಿಂಕದ ಮಾಚರ ಬಳಿಯನು ಬಾ ಕಕ್ಕನ ಗತಿಯಂದು ಕಾಣಾನು ಬಾಬಾ ಪಳ್ಳದಲ್ಲಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾ ತಿಳಿಯ ನೀರಿನ ಜೋಗಾಳ ಬಾವಿ ತಿಳಿಯ ನೀರಿನ ಜೋಗಾಳ ಬಾವಿ ತಿಳಿಯ ನೀರಿನ ಜೋಗಾಳ ಬಾವಿ ತಿಳಿಯ ನೀರಿನ ಜೋಗಾಳ ಬಾವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಅಲ್ಲೇ ಇರುತ್ತಾಳೋ ಸತ್ಯಮ್ಮ ದೇವಿ ಬೇವಿ ನುಟ್ಟಿಗೆ ಹುಟ್ಟು ಭಂಡಾರ ಧರಸಿಯ ಪಾದ ಪೂಜೆ ಸೇವಾ ಸೇವಾ ಮಾಡರು ಎಲ್ಲಮ್ಮ ಗೋಜನು ಬಾ ಬಿಂಕದ ಮಾಚರ್ಯ ಬಳಿಯನು ಬಾ ಕಕ್ಕನ ಗತಿಯಂದು ಗಾಣಾನು ಬಾಬಾ ಪಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾ ಏಳು ಪಳ್ಳದಾಗಿರುವ ಎಲ್ಲಮ್ಮನ ಜಾತೂರಿ ಹೋಗಾನು ಬಾ ಸತ್ಯವಂತಿ ಸೇವಾನ ಮಾಡಾನು ಬಾ ಉದಾ ಉದಯನು ದಾಡಾನು ಬಾಬಾ ಏಳು ಪಳ್ಳದಲ್ಲಿರುವ ಎಲ್ಲಮ್ಮನ ಜಾತೂರಿ ನೋಡಾನು ಬಾ ಅವತಾರ ಪರಶುರಾಮ ಅವತಾರ ಪರಶುರಾಮ ಬಂದನೇ ಅವತಾರ ಬಾಲುರಾಮ ಬಂದನೇ ಅವತಾರ ಪರಶುರಾಮ ಅವತಾರ ಬಾಲುರಾಮ ಬಂದನೇ ಅವತಾರ ಪರಶುರಾಮ ಅವತಾರ ಪರಶುರಾಮ ಅವತಾರ ಪರಶುರಾಮ ಅವತಾರ ಪರಶುರಾಮ ಅವತಾರ ಪರಶುರಾಮ ಬಂದನೆ ಅವತಾರ ಬಾಲುರಾಮ ಬಂದನೆ ಅತ್ತವತರ ತಾಳಿದವ ರಾಮನೇ ಹನ್ನೊಂದವತರ ತಾಳಿದವ ಬಾಲನೇ ಹತ್ತು ಅವತರ ತಾಳಿದವ ರಾಮನೇ ಹನ್ನೊಂದವತರ ತಾಳಿದವ ಬಾಲನೇ ಹತ್ತವತರ ತಾಳಿದವ